ಕಪ್ಪು ಮಣ್ಣು ಇದೆ, ಕೆಂಪು ಮಣ್ಣು ಇದೆ, ಜೊತೆಗೆ ಎರಡು ಮಣ್ಣುಗಳನ್ನು ಮಿಶ್ರಣಗೊಂಡಂತಹ ಜೊತೆಗೆ ನೀರಾವರಿ ಖುಷ್ಕಿ ಪ್ರದೇಶದಲ್ಲಿರುವಂತಹ ಒಂದು ಜಿಲ್ಲೆ ರಾಯಚೂರು. ಈ ಶೇಂಗಾ ಬೆಳೆಯನ್ನು ಬೆಳೆಯುವಂತಹ ರೈತರಿಗೆ ಮೊದಲನೇದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈ ನಮ್ಮ ರಾಯಚೂರು ಭಾಗಕ್ಕೆ ಸೂಕ್ತವಾದಂಥ ತಳಿಗಳು ಹೇಳಿ. ನಿಮಗೆಲ್ಲ ಗೊತ್ತೇ ಇದೆ, ಈ ಒಂದು ಶೇಂಗಾ ಬೆಳೆಯು ಬಡವರ ಬಾದಾಮಿ ಅಂತ ಇದು ಹೆಚ್ಚು ಪ್ರಸಿದ್ಧವಾಗಿದೆ. ಈ ಒಂದು ಶೇಂಗಾ ಬೆಳೆಯನ್ನು ಮುಂಗಾರಿನಲ್ಲಿ ಖುಷ್ಕಿ ಬೇಸಾಯದಲ್ಲಿ ಬೆಳೆಯುತ್ತಾರೆ ಮತ್ತು ಹಿಂಗಾರಿನಲ್ಲಿ ನೀರಾವರಿ ಪ್ರದೇಶದಲ್ಲಿ ಅತಿ ಹೆಚ್ಚು ಬೆಳೀತಾರೆ. ಈ ಒಂದು ನೀರಾವರಿ ಪ್ರದೇಶಕ್ಕೆ ಹಿಂಗಾರು ಮತ್ತು ಬೇಸಿಗೆ ಕಾಲದಲ್ಲಿ ಈ ಒಂದು ಪ್ರಾಂತ್ಯದಲ್ಲಿ ಮುಖ್ಯವಾಗಿ ಕೊಪ್ಪಳ, ಬಳ್ಳಾರಿ, ರಾಯಚೂರು, ಕಲಬುರಗಿ ಜಿಲ್ಲೆಗಳಲ್ಲಿ ಆಯ್ದ ತಾಲೂಕುಗಳಲ್ಲಿ ಹೆಚ್ಚು ಪ್ರದೇಶದಲ್ಲಿ ಈ ಒಂದು ಶೇಂಗಾ ಬೆಳೆಯನ್ನು ಬೆಳೀತಾ ಇದ್ದಾರೆ ಮತ್ತು ಲಾಭದಾಯಕವಾಗಿಯೂ ಸಹ ಇದನ್ನು ಬೆಳೀತಾ ಇದ್ದಾರೆ. ಏಕೆಂದರೆ ಹಿಂಗಾರಿನಲ್ಲಿ ಅತಿ ಹೆಚ್ಚು ಇಳುವರಿ ಸಿಗ್ತಕ್ಕಂಥ ಒಂದು ಸಮಯ ಮತ್ತು ಅದೇ ರೀತಿಯಾಗಿ ಇತ್ತೀಚೆಗೆ ದಿನಗಳಲ್ಲಿ ಸುಧಾರಿತ ತಳಿಗಳ ಬಿಡುಗಡೆಯಾಗಿರೋದ್ರಿಂದ ಈ ಒಂದು ಶೇಂಗಾ ಬೆಳೆಯೂ ಸಹ ಒಂದು ಲಾಭದಾಯಕ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ಶೇಂಗಾ ತಳಿಗಳಲ್ಲಿ ಈ ಒಂದು ಪ್ರದೇಶಕ್ಕೆ ಸೂಕ್ತವಾದ ತಳಿಗಳಂದರೆ KRG 1, ಕದ್ರಿ 9, ಕದ್ರಿ 6 ಮತ್ತು KDG 1, 2, 8 ಮತ್ತು GPBD 4, GPBD 5 ಮತ್ತು KDG 123. ಇತ್ತೀಚಿನ ದಿನಗಳಲ್ಲಿ ಕದ್ರಿ ಲೇಪಾಕ್ಷಿ ಅಂತ ಒಂದು ನೂತನ ತಳಿಯೂ ಸಹ ಈ ಒಂದು ಪ್ರದೇಶದಲ್ಲಿ ಹೆಚ್ಚಿನ ರೈತರು ಬೆಳೀತಾ ಇದ್ದಾರೆ. ಕದ್ರಿ ಲೇಪಾಕ್ಷಿ ನಮ್ಮ ಕೊಪ್ಪಳ ಭಾಗದಲ್ಲಿ ರೈತ ಬಾಂಧವರು ಬೀಜಕ್ಕಾಗಿ ಹುಡುಕಾಡ್ತಿದ್ರು, ಒಳ್ಳೆ ಇಳುವರಿ ಬಂದಿದೆ ಇತ್ತೀಚಿನ ದಿನಗಳಲ್ಲಿ, ಅದು ಕೆಂಪು ಮಣ್ಣಿಗೆ ಬಹಳಷ್ಟು ಸೂಕ್ತ ಅಂತ ನಮ್ಮ ರೈತ ಬಾಂಧವರು ಹೇಳ್ತಾರೆ. ಹೌದು, ಇದೊಂದು ಮಧ್ಯಮಾವಧಿ ತಳಿಯಾಗಿದ್ದು ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಒಂದು ತಳಿಯಾಗಿದೆ. ಬಟ್ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಒಂದು ಸಂಶೋಧನೆಯಲ್ಲಿ ಇದು ಒಂದು ಮಾಡ್ತಾ ಇದ್ದಾರೆ. ಇದನ್ನು ನಾವು ಇನ್ನೂ ಸಂಶೋಧನೆಯ ನಂತರ ಶಿಫಾರಸು ಮಾಡುವುದರಲ್ಲಿ ನಿರತರಾಗಿದ್ದೇವೆ. ಅದು ಬಟ್ ಈ ಪ್ರದೇಶಕ್ಕೂ ಸೂಕ್ತವಾಗಿದೆ ಅಂತ ಎಂದು ಪ್ರಾಥಮಿಕ ಒಂದು ಸಂಶೋಧನೆಯಿಂದ ತಿಳಿದು ಬಂದಿದೆ. ಅದನ್ನು ನಾವು ಸಂಪೂರ್ಣವಾಗಿ ಸಂಶೋಧನೆ ನಂತರ ನಾವು ಬಿಡುಗಡೆ ಮಾಡುತ್ತಾರೆ. ಈಗ ತಾವು ಹೇಳಿದ್ರಿ ಮುಂಗಾರಿನಲ್ಲಿ ಖುಷ್ಕಿ ಬೆಳೆಯನ್ನ ಮತ್ತೆ ಹಿಂಗಾರಿನಲ್ಲಿ ಲಘು ನೀರಾವರಿ ಬೆಳೆಯನ್ನ ಶೇಂಗಾದಲ್ಲಿ ಬೆಳೀತಿದ್ದಾರೆ ಅಂತ ಹೇಳಿದ್ರಿ. ಅಂತಂದ್ರೆ ಇದು ಶೇಂಗಕ್ಕೆ ಹೆಚ್ಚಿನ ಇಳುವರಿಯನ್ನ ಪಡ್ಕೋಬೇಕಪ್ಪ ಅಂತಂದ್ರೆ ಯಾವ ಒಂದು ಸಮಯದಲ್ಲಿ ಬಿತ್ತನೆ ಮಾಡುವುದು ಸೂಕ್ತ ಅಂತ ಹೇಳ್ತೀರಿ? ಹೌದು, ಬಿತ್ತನೆ ಸಮಯ ಬಹಳ ಮುಖ್ಯ. ಸೊ ಈ ಒಂದು ಹಿಂಗಾರು ಅಥವಾ ಬೇಸಿಗೆಯ ಸಮಯದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಬಿತ್ತನೆ ಮಾಡೋದ್ರಿಂದ ಬಹಳ ಅನುಕೂಲ ಆಗುತ್ತೆ. ಹೆಚ್ಚು ನೀರಾವರಿ ಅಥವಾ ಸಂಪೂರ್ಣ ನೀರಾವರಿ ಪ್ರದೇಶದಲ್ಲಾದರೆ ಈ ಡಿಸೆಂಬರ್ ತಿಂಗಳಲ್ಲಿ ಅಂದರೆ ಈ ಸಮಯದಲ್ಲಿ ಬಿತ್ತನೆಗೆ ಒಂದು ಸೂಕ್ತವಾದ ಸಮಯ. ಇದಲ್ಲದೆ ಕಡಿಮೆ ನೀರಿನ ಒಂದು ಲಭ್ಯತೆ ಇರತಕ್ಕಂಥ ಪ್ರದೇಶಗಳಲ್ಲಿ ಅಕ್ಟೋಬರ್ ಕೊನೆಯ ಭಾಗದಲ್ಲಿ ಅಥವಾ ನವೆಂಬರಲ್ಲಿ ಬಿತ್ತಿದ್ರೆ ನಿಮಗೆ ಒಳ್ಳೆಯ ಇಳುವರಿ ಪಡ್ಕೋಬೋದು. ಅದಲ್ಲದೆ ನಾವು ಏರುಮಡಿ ಮತ್ತು ಬೋದು ಪದ್ಧತಿಯಲ್ಲಿ ಬಿತ್ತನೆ ಮಾಡಿದರೆ ನಮಗೆ ಇನ್ನೂ ಅಧಿಕ ಇಳುವರಿ ಪಡ್ತಕ್ಕಂಥ ಒಂದು ಸಮಯ ಹೆಚ್ಚಾಗಿರುತ್ತೆ. ತಾವು ಹೇಳಿದ್ರಿ ತಳಿಗಳ ಬಗ್ಗೆ ಮಾಹಿತಿ ಕೊಟ್ಟರಿ ಮತ್ತು ಬಿತ್ತುವ ಸಮಯವನ್ನು ಕೂಡ ತಾವು ಹೇಳಿದ್ರಿ. ಈಗ ರೈತ ಬಾಂಧವರು ಸರಾಸರಿ 1 ಎಕರೆಗೆ ಎಷ್ಟು ಬೀಜವನ್ನು ಉಪಯೋಗ ಮಾಡೋದು ಉತ್ತಮ ಅಂತ ತಾವು ಹೇಳ್ತೀರಿ? ಹೌದು, ಈಗ ನಮಗೆ ಬಿತ್ತನೆ ಬೀಜ ಒಂದು ಬೇರೆ ಬೆಳೆಗಳಿಗೆ ಒಂದು ಹೋಲಿಕೆ ಮಾಡಿದ್ರೆ ಶೇಂಗಾ ಬೆಳೆಗೆ ಅತಿ ಹೆಚ್ಚು ಬೀಜದ ಪ್ರಮಾಣ ಇರುತ್ತೆ. ಹೌದು, ಸೊ 1 ಎಕರೆಗೆ 50-60 kg ಬೀಜ ಬೇಕಾಗುತ್ತೆ. ನಿಮಗೆ DH 40, KRG 1 ಮುಂತಾದ ಒಂದು ಸಣ್ಣ ಗಾತ್ರದ ಬೀಜ ಇರತಕ್ಕಂಥ ತಳಿಗಳಲ್ಲಿ 50 kg 1 ಎಕರೆಗೆ ಸಾಕಾಗುತ್ತೆ. ಅದೇ ಉಳಿದ ಒಂದು ತಳಿಗಳಲ್ಲಿ ದಪ್ಪ ಬೀಜ ಇರತಕ್ಕಂಥ ಒಂದು ತಳಿಗಳಲ್ಲಿ ಒಂದು 60 kg 1 ಎಕರೆಗೆ ಬೇಕಾಗುತ್ತೆ. ಸರಾಸರಿ 50-60 kg ಬೀಜ, ಸರಾಸರಿ 50-60 kg 1 ಎಕರೆಗೆ ಬೀಜ ಬೇಕಾಗುತ್ತೆ. ಈಗ ಬಿತ್ತುವ ಪದ್ಧತಿ ಹೇಗೆ, ಸಾಲು ಪದ್ಧತಿಯಲ್ಲಿ ತಾವು ಹೇಳಿದ್ರಿ, ಜೊತೆಗೆ ಏರುಮಡಿ ಪದ್ಧತಿ ತಾವು ಹೇಳಿದ್ರಿ, ಒಂದು ಸಾಲಿನಿಂದ ಸಾಲಿಗೆ ಒಂದು ಅಂತರವನ್ನು ನಾವು ಹೇಳಿದ್ರೆ ಸಾಲಿನಿಂದ ಸಾಲಿಗೆ ಕೆಲವರು ರೈತರು 9 ಇಂಚಿಂದ ಹಿಡಿದು 12 ಇಂಚಿನವರೆಗೂ ಬಿತ್ತಾರೆ. ನಾವು ಶಿಫಾರಸು ಮಾಡಿರ್ತಕ್ಕಂಥದ್ದು 12 ಇಂಚು ಅಥವಾ 30 cm ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ ಒಂದು 10 cm, ಅಂದ್ರೆ ಒಂದು ಅಡಿಗೆ 3-4 ಗಿಡಗಳು ಬರೋ ಹಾಗೆ ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಅಂತಂದ್ರೆ ಅಂತರ ಬೇಸಾಯಕ್ಕೆ ಒಂದು ಅನುಕೂಲವಾಗುವ ರೀತಿಯಲ್ಲಿ ಅಂತರ ಬೇಸಾಯಕ್ಕೆ 30 ಒಂದು ಅಡಿ ಅಂತರದ ಸಾಲುಗಳಲ್ಲಿ ಬಿತ್ತಿದ್ರೆ ನಮಗೆ ಏರುಮಡಿ ಮಾಡೋದಕ್ಕೆ ಅಥವಾ ಅಂತರ ಬೇಸಾಯ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆದ್ದರಿಂದ ಸಾಲಿನಿಂದ ಸಾಲಿಗೆ 1 ಅಡಿ ಅಂತರದಲ್ಲಿ ಬಿತ್ತನೆ ಮಾಡಿದ್ರೆ ಅನುಕೂಲ. ಈಗ ಬಿತ್ತುವ ಪೂರ್ವದಲ್ಲಿ ಭೂಮಿಯನ್ನ ಹೇಗೆ ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳ್ತೀರಿ? ಈ ಶೇಂಗಾದಲ್ಲಿ ಒಂದು ಅಧಿಕ ಇಳುವರಿ ಪಡೆಯಬೇಕಾದ್ರೆ ಒಂದು ಉತ್ತಮ ಭೂಮಿ ಅನುಕೂಲವಾಗಿರ್ಬೇಕು ಮತ್ತೆ ಆ ಭೂಮಿ ಸಿದ್ಧ ಮಾಡ್ಕೊಂಡಿರೋದು ಸಹ ಚೆನ್ನಾಗಿರ್ಬೇಕು. ನಾವು ಒಂದು 2 ಬಾರಿ ಕುಂಟೆ ಹೊಡೆದು ಭೂಮಿನ ಹದ ಮಾಡಿಕೊಂಡು ಉಡುಗುಡಿಯಾಗಿದ್ರೆ ನಮಗೆ ಒಂದು ಬೀಜಗಳ ಒಂದು ಮೊಳಕೆ ಪ್ರಮಾಣ ಸಹ ಚೆನ್ನಾಗುತ್ತೆ ಮತ್ತು ಗಿಡಗಳ ಬೆಳವಣಿಗೆಯೂ ಸಹ ಚೆನ್ನಾಗುತ್ತೆ. ಪ್ರಾರಂಭ ಹಂತದಲ್ಲಿ ಮೊಳಕೆ ಪ್ರಮಾಣ ನಿಮ್ಗೆ ಏನಾದ್ರೂ ಗಟ್ಟಿ ಮಣ್ಣು ಇದ್ದು ಅಥವಾ ರೆಂಟೆಗಳಿದ್ರು ಅವು ಬೀಜ ಪ್ರಮಾಣ ಕಡಿಮೆ ಆಗುತ್ತೆ, ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತೆ. ಜೊತೆಗೆ ಈಗ ಬೀಜವನ್ನ ಬಿತ್ತುವ ಸಮಯದಲ್ಲಿ ಹೇಗೆ ಬೀಜೋಪಚಾರವನ್ನ ಮಾಡುವುದಾಗಿರ್ಬೋದು, ಬೇರೆ ಒಂದು ಪೋಷಕಾಂಶಗಳನ್ನ ಕೊಡುವುದಾಗಿರ್ಬೋದು. ಈಗ ಶೇಂಗಾ ಬೆಳೆಗೆ ಅತಿ ಹೆಚ್ಚು ಪೋಷಕಾಂಶಗಳ ಅವಶ್ಯಕತೆ ಇರೋದಿಲ್ಲ. ನಾವು ಶಿಫಾರಸು ಮಾಡಿದ ಒಂದು ರಸಗೊಬ್ಬರಗಳಂದ್ರೆ 25-50 ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಕೊಟ್ಟರೆ ಸಾಕಾಗುತ್ತೆ. ರೈತರ ಭಾಷೆಯಲ್ಲಿ ಹೇಳ್ಬಹುದು ಅಂದ್ರೆ ಒಂದು ಎಕರೆಗೆ ಒಂದು ಬ್ಯಾಗ್ ಒಂದು ಚೀಲದಷ್ಟು DAP, ಅರ್ಧ ಚೀಲದಷ್ಟು MOP ಕೊಟ್ಟರೆ ಸಾಕು, ಯೂರಿಯಾದ ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿಯಾಗಿ ಇದರ ಜೊತೆಗೆ ಒಂದು ಎಕರೆಗೆ 200 KG ಅಷ್ಟು ಅಂದ್ರೆ 2 ಕ್ವಿಂಟಲ್ ಜಿಪ್ಸಮ್ ಹಾಕೋದು ಬಹಳ ಬಹಳ ಮುಖ್ಯ. ಯಾಕೆಂದ್ರೆ ಶೇಂಗಾ ಬೆಳೆಗೆ ಒಂದು ಕಾಯಿ ಕಟ್ಟುವುದು ಮತ್ತು ಕಾಯಿ ಬಲಿಯುವುದು ಮತ್ತು ಎಣ್ಣೆಯ ಅಂಶವನ್ನು ಹೆಚ್ಚಿಗೆ ಮಾಡೋದಕ್ಕೆ ಈ ಜಿಪ್ಸಮ್ನ ಅವಶ್ಯಕತೆ ಇದೆ. ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದ್ರೆ ಕ್ಯಾಲ್ಸಿಯಂ ಪ್ರಮಾಣ ಇರುತ್ತೆ ಮತ್ತು ಗಂಧಕದ ಪ್ರಮಾಣ ಇರುತ್ತೆ. ಇವೆರಡು ಶೇಂಗಾ ಬೆಳೆಗೆ ಬೆಳವಣಿಗೆಗೆ ಮತ್ತು ಎಣ್ಣೆ ಅಂಶವನ್ನು ಅಭಿವೃದ್ಧಿ ಮಾಡೋದಕ್ಕೆ ಈ ಗಂಧಕ ಮತ್ತು ಕ್ಯಾಲ್ಸಿಯಂ ಬಹಳ ಇಂಪಾರ್ಟೆಂಟ್. ಇವೆರಡೂ ಈ ಜಿಪ್ಸಮ್ ಅಲ್ಲಿ ಇರೋದ್ರಿಂದ ಒಂದು ಎಕರೆಗೆ 200 KG ನಾವು ಜಿಪ್ಸಮ್ ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ 10 KG ಜಿಂಕ್ ಸಲ್ಫೇಟ್ ಮತ್ತು 10 KG ಐರನ್ ಸಲ್ಫೇಟ್ ಕೊಡೋದ್ರಿಂದ ಬೆಳೆಗಳು ಬೆಳವಣಿಗೆ ಅತ್ಯುತ್ತಮವಾಗಿರುತ್ತೆ. ಅಂದ್ರೆ ಇದು ಪ್ರತಿ ಎಕರೆಗೆ ಪ್ರತಿ ಎಕರೆಗೆ ಶಿಫಾರಸು ಮಾಡಿದ ರಸಗೊಬ್ಬರಗಳು. ಈಗ ಡಾಕ್ಟರ್, ಈಗ ರೈತ ಬಾಂಧವರು ತಾವು ಹೇಳಿದ್ರಿ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಪ್ರತಿ ಎಕರೆ ಕೊಡಬೇಕು ಅಂತ, ಇದನ್ನ ಬಿತ್ತುವ ಸಮಯದಲ್ಲಿ ಕೊಟ್ಬಿಡ್ಬೇಕು ಅಥವಾ ಇನ್ನು ಮಧ್ಯದಲ್ಲಿ? ಹೌದು, ಬಿತ್ತುವ ಸಮಯದಲ್ಲಿ ಕೊಡಬೇಕು. ಜಿಪ್ಸಮ್ ಅನ್ನು ಸಹ ನಾವು ಬಿತ್ತನೆ ಮಾಡೋ ಸಮಯದಲ್ಲಿ ಹೇಳ್ತೀವಿ ಅಥವಾ ಬಿತ್ತನೆ ಮಾಡಿದ ಸಮಯದಲ್ಲಿ ಕೊಡಲಿಲ್ಲ ಅಂದ್ರೆ ಎಡೆ ಕುಂಟೆ ಹೊಡೆಯೋ ಸಮಯದಲ್ಲಿ ಅಂದರೆ 40-45 ದಿನಗಳಲ್ಲಿ ನಾವು ಅಂತರ ಬೇಸಾಯ ಮಾಡೋ ಸಮಯದಲ್ಲಿ ಗಿಡಗಳ ಎರಡೂ ಪಕ್ಕದಲ್ಲಿ ನಾವು ಜಿಪ್ಸಮ್ ಹಾಕಿ ಈ ಮಣ್ಣನ್ನು ಏರೋ ಹಾಕೋದ್ರಿಂದ ನಮ್ಮ ಕಾಯಿ ಕಟ್ಟುವ ಪ್ರಮೇಯ ಮತ್ತು ಊಡು ಅಂದ್ರೆ ನಾವು ಊಡು ಇಳ್ತಕ್ಕಂಥದ್ದು ಹೆಚ್ಚಿಗೆ ಆಗುತ್ತೆ ಮತ್ತೆ ಕಾಯಿಗಳ ಒಂದು ಬೆಳವಣಿಗೆನು ಸಹ ಚೆನ್ನಾಗುತ್ತೆ. ಈಗ ಜೊತೆಗೆ ಈಗ ಬಿತ್ತಿದ ಸಮಯದಲ್ಲಿ ರೈತ ಬಾಂಧವರು ಬಹಳಷ್ಟು ನಾವು ಕ್ಷೇತ್ರದಲ್ಲಿ ನೋಡ್ತಾ ಇರ್ತೀವಿ, ಬಿತ್ತಿರ್ತಾರೆ, ಮೊಳಕೆ ಒಡೆದಿರ್ತದೆ, ಸಸಿ ಸಾಯ್ತಿರ್ತದೆ, ಏನ್ ಕಾರಣ? ಜೊತೆಗೆ ರೈತ ಬಾಂಧವರು ಬಿತ್ತುವ ಸಮಯದಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಹೇಳ್ತೀರಿ? ಅದಕ್ಕಿಂತ ಮುಂಚಿತವಾಗಿ ನಾವು ಒಂದು ಒಂದು ಬೇಸಾಯ ಕ್ರಮಗಳಲ್ಲಿ ಬಂದ್ರೆ ಕಳೆ ನಿರ್ವಹಣೆ, ಕಳೆ ನಿರ್ವಹಣೆಯು ಸಹ ಬಹಳ ಮುಖ್ಯ. ಬಿತ್ತನೆ ಸಮಯದಲ್ಲಿ ನಾವು ರಾಸಾಯನಿಕಗಳನ್ನು ಬಳಸದೆ ಒಂದು ಅಂತರ ಬೇಸಾಯ ಪದ್ಧತಿಯಿಂದ ನಾವು ಕಳೆ ನಿರ್ವಹಣೆ ಮಾಡ್ತೀವಿ ಅಂದ್ರೆ ಬಿತ್ತಿದ 15-30-45 ದಿನಗಳ ನಂತರ ಎಡೆ ಕುಂಟೆ ಹೊಡೆದು ಅಂತರ ಬೇಸಾಯ ಮಾಡೋದ್ರಿಂದ ನಾವು ಕಳೆಗಳನ್ನು ಹತೋಟಿ ಮಾಡಬಹುದು. ಅದು ಅಲ್ಲದೆ ರಾಸಾಯನಿಕಗಳನ್ನು ಬಳಸಿ ಸಹ ನಾವು ಒಂದು ಕಳೆಯನ್ನ ನಿರ್ವಹಣೆ ಮಾಡುವುದು. ಮುಖ್ಯವಾಗಿ ಇದರಲ್ಲಿ ಅಲಾಕ್ಲೋರ್ ಅಂತ ಒಂದು ಒಂದು ರಾಸಾಯನಿಕ ಇದೆ, ಕಳೆನಾಶಕ. ಅದೇ ರೀತಿಯಾಗಿ ಪೆಂಡಮಿಥಲಿನ್ ಸ್ಟಾಂಪ್ ಎಕ್ಸ್ಟ್ರಾ ಅಂತ ಇತ್ತೀಚಿನ ದಿನಗಳಲ್ಲಿ ಒಂದು ಕಳೆನಾಶಕ ಬಂದಿದೆ, ಅದನ್ನು ಸಹ ನಾವು ಒಂದು ಎಕರೆಗೆ 1.3 ಲೀಟರ್ ಒಂದು ಎಕರೆಗೆ ಬಳಸಬೇಕಾಗುತ್ತೆ. ಅಲಾಕ್ಲೋರ್ ಬಳಸಿದಾಗ 1.2 ಲೀಟರ್ ಒಂದು ಎಕರೆಗೆ ಬಳಸಬೇಕಾಗುತ್ತೆ. ಇವು ಬಿತ್ತನೆ ಮಾಡುವ ಸಮಯ, ಬಿತ್ತನೆ ದಿನ ಅಥವಾ ಮಾರನೇ ದಿನ ಮಾತ್ರ ಹೊಡಿಬೇಕಂತ ರಾಸಾಯನಿಕಗಳು. ಇದಲ್ಲದೆ ಬಿತ್ತನೆ ಮಾಡಿದ 18-20 ದಿನಗಳ ನಂತರ ಉತ್ತಮ ಒಂದು ರಾಸಾಯನಿಕಗಳಿದ್ದಾವೆ, ಅದರಲ್ಲಿ ಇಮೇಜಿತ ಪೇರ್ ಅಂತ ಒಂದಿದೆ, 2 ml 1 ಲೀಟರ್ಗೆ ಬೆರೆಸಿ ಸಿಂಪಡಣೆ ಮಾಡಬಹುದು. ಇದಲ್ಲದೆ ಕ್ವಿಜಲೋಪಾಪ್ ಅಥವಾ ನಾವು ಮಾರ್ಕೆಟ್ನಲ್ಲಿ ಟರ್ಗ ಸೂಪರ್ ಅಂತಲೂ ಕರಿತೀವಿ, ಅದು 1 ಎಕರೆಗೆ 400 ml ನಾವು ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬಹುದು. ಇದು ಅಲ್ಲದೆ ಒಂದು ಒಂದು ಹುಲ್ಲು ಜಾತಿಯ ಕಳೆಗಳು ಇರತಕ್ಕಂಥ ಹೆಚ್ಚು ಪ್ರದೇಶದಲ್ಲಿ ಎಜಿಲ್ ಅಥವಾ ಪ್ರೊಪೊಕಿಸಪಾಪ್ ಈಥೈಲ್ ಅಂತ ಒಂದು ಕಳೆನಾಶಕ ಇದೆ, ಅದು ಒಂದು 400 ಗ್ರಾಂ 1 ಎಕರೆಗೆ ಸಾಕಾಗುತ್ತೆ. ಅದು 300 ಲೀಟರ್ ನೀರಿನಲ್ಲಿ ಬೆರೆಸಿ 1 ಎಕರೆಗೆ ಸಿಂಪಡಣೆ ಮಾಡೋದ್ರಿಂದ ನಾವು ಕಳೆಗಳನ್ನು ಹತೋಟಿ ಮಾಡಬಹುದು. ಶೇಂಗಾದಲ್ಲಿ ಈಗ ಉದಯಪೂರ್ವ ಹಾಗೂ ಉದಯೋತ್ತರ ಎರಡು ಕಳೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಕಳೆನಾಶಕಗಳಿದಾವೆ. ರೈತರು ಅವಾಗ ಒಂದು ಅವರವರ ಹೊಲದಲ್ಲಿ ಬರ್ತಕ್ಕಂಥ ಕಳೆಗಳ ಪ್ರಮಾಣದ ಮೇಲೆ ಒಂದು ಬಿತ್ತಿನ ದಿನ ಕಳೆನಾಶಕಗಳಾಗಿರ್ಬೋದು ಅಥವಾ 18-20 ದಿನಗಳ ನಂತರದಲ್ಲಿ ಬರ್ತಕ್ಕಂಥ ಕಳೆಗಳಿಗೂ ಸಹ ಒಂದು ರಾಸಾಯನಿಕಗಳನ್ನು ಬಳಸಬಹುದು. ಇನ್ನು ಕೆಲವರು ನಾವು ರಾಸಾಯನಿಕಗಳನ್ನು ಬಳಸೋದಿಲ್ಲ, ನಾವು ಕೈಯಿಂದಲೇ ಕೀಳ್ತೀವಿ ಅಂದಾಗ ಒಂದೆರಡು ಬಾರಿ 15 ದಿನ ನಂತರ ಅಥವಾ 30 ಬಿತ್ತಿದ ನಂತರ ಎಡೆ ಕುಂಟೆ ಹೊಡೆದು ಅಂತರ್ ಬೇಸಾಯ ಮಾಡಿ ಇನ್ನು ಉಳಿದಂತ ಕಳೆಗಳನ್ನು ಕೈಯಿಂದ ಕಿತ್ತಾಕೋದ್ರಿಂದಲೂ ಸಹ ನಾವು ಕಳೆಗಳನ್ನು ಸಂಪೂರ್ಣವಾಗಿ ಹತೋಟಿ ಮಾಡ್ಕೋಬಹುದು. ಜೊತೆಗೆ ರೈತ ಬಾಂಧವರು ಈಗ ಪ್ರತಿ ವರ್ಷನು ಶೇಂಗಾ ಬಿತ್ತಿರ್ತಾರೆ, ತಮ್ಮಲ್ಲೇ ಬೀಜವನ್ನ ರೊಟೇಟ್ ಮಾಡಿಕೊಂಡು ಪ್ರತಿ ವರ್ಷನೂ ಬೆಳೀತಿರ್ತಾರೆ, ಅಂತ ಸಮಯದಲ್ಲಿ ರೈತ ಬಾಂಧವರು ಬೀಜೋಪಚಾರವನ್ನು ಮಾಡ್ಲಿಕ್ಕೆ ಏನಾದರೂ ಉಪಯೋಗ ಅಥವಾ ಈ ರೋಗವನ್ನ ತಡೆಗಟ್ಟಲಿಕ್ಕೆ? ಹೌದು, ಈಗ ಮುಖ್ಯವಾಗಿ ಈ ಒಂದು ಶೇಂಗಾ ಬೆಳೆಯಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ರೋಗಗಳಂದ್ರೆ ಎಲೆ ಚುಕ್ಕೆ ರೋಗ ಮತ್ತು ಬೀಜ ಮತ್ತು ಸಸಿ ಕೊಳೆ ರೋಗ ಮತ್ತು ಕತ್ತು ಕೊಳೆ ರೋಗ, ಇದಲ್ಲದೆ ತುಕ್ಕು ರೋಗ, ಬೇರು ಹಾಗೂ ಕಾಯಿ ಕೊಳೆ ರೋಗ, ಇವುಗಳು ಮುಖ್ಯವಾಗಿ ಕುಡಿ ಸಾಯುವ ಮತ್ತು ನಂಜು ರೋಗ, ಇವುಗಳು ಪ್ರಮುಖವಾದ ಶೇಂಗಾ ಬೆಳೆಯಲ್ಲಿ ಬರ್ತಕ್ಕಂತ ಒಂದು ರೋಗಗಳು. ಅಂದ್ರೆ ಶೇಂಗಾದಲ್ಲಿ ಕೀಟಗಳಿಗಿಂತ ರೋಗಗಳ ಬಾಧೆ ಹೆಚ್ಚು. ಹೌದು, ಕೀಟಗಳಿಗಿಂತ ರೋಗ ಬಾಧೆ ಹೆಚ್ಚು. ಕೀಟಗಳ ವಿಚಾರದಲ್ಲಿ ಬಂದ್ರೆ ನಮ್ಮಲ್ಲಿ ಮುಖ್ಯವಾಗಿ ಥ್ರಿಪ್ಸ್ ಹೆಚ್ಚು ಇದೆ, ಮತ್ತೆ ಸುಳಿ ಪೂಚಿ ಕೀಟ, ಇದು ಬಹಳ ಒಂದು ಹೆಚ್ಚು ಪ್ರಮಾಣದಲ್ಲಿ ನಾಶವನ್ನು ಮಾಡತಕ್ಕಂತ ಒಂದು ಕೀಡೆ. ಹೌದು. ಇದಾದ್ರೆ ಅದೇ ಸ್ಪೋಡಾಪ್ಟ್ರ, ಗೊಣ್ಣೆ ಹುಳು, ಕೆಂಪು ತಲೆ, ಕಂಬಳಿ ಹುಳು, ಇವು ಮುಖ್ಯವಾದ ಒಂದು ಶೇಂಗಾದಲ್ಲಿ ಬರ್ತಕ್ಕಂಥ ಕೀಡೆಗಳು. ಈಗ ರೈತ ಬಾಂಧವರು ಪ್ರತಿ ಎಕರೆಗೆ ನಾವು ಬೀಜವನ್ನು ಉಪಯೋಗಿಸಿದ ಮೇಲೆ ಅಲ್ಲಲ್ಲಿ ರೈತ ಬಾಂಧವರು ಏನು ಮಾಡಿಬಿಟ್ಟಿರ್ತಾರೆ, ಈಗ ಮೊಳಕೆ ಪ್ರಮಾಣ ಕಡಿಮೆ ಆಯಿತು ಅಂತಂದ್ಬಿಟ್ಟು ಬಿತ್ತನೆ ಮಾಡಿದ ಒಂದು 20 ದಿವಸನೋ 15 ದಿವಸನೋ ಆದಮೇಲೆ ಊರುವಂಥ ಒಂದು ಪದ್ಧತಿಯನ್ನು ಮಾಡ್ತಿರ್ತಾರೆ, ಅದು ರೈತ ಬಾಂಧವರಿಗೆ ಹೇಗೆ? ನಾನು ಆಗಲೇ ಹೇಳಿದೆ ನಿಮಗೆ, ಭೂಮಿಯನ್ನು ಅದ ಮಾಡಿಕೊಂಡಿದ್ರೆ ಮೊಳಕೆ ಪ್ರಮಾಣ ಹೆಚ್ಚಿಗೆ ಆಗುತ್ತೆ, ಮತ್ತು ನೀವು 20-20 ದಿನ ಗ್ಯಾಪ್ ಫಿಲ್ಲಿಂಗು ಮಾಡ್ಬೋದು. ಅಂದರೆ ನಾವು ಎಲ್ಲೆಲ್ಲಿ ಬೀಜ ಬಿತ್ತಿಲ್ವೋ ಅಂತ ಒಂದು ಕೈಯಿಂದ ಊರೋದ್ರಿಂದ ನಾವು ಸರಿ ಪ್ರಮಾಣದ ಒಂದು ಗಿಡಗಳ ಸಂಖ್ಯೆಯನ್ನು ಕಾಪಾಡ್ಕೋಬಹುದು. ಅಂತಂದ್ರೆ ಗ್ಯಾಪ್ ಫಿಲ್ಲಿಂಗ್ ಕೂಡ ಮಾಡೋದ್ರಿಂದ ಅಷ್ಟೇನು ತೊಂದರೆಗಳು ಆಗೋದಿಲ್ಲ. ಹೌದು. ಈಗ ಬಿತ್ತನೆ ಮಾಡಿದ ಸಮಯದಲ್ಲಿ ಏನಾದರೂ ಸಮಸ್ಯೆಗಳು ಆತಪ್ಪ ಅಂತಂದ್ರೆ, ಈ ತಾವು ಹೇಳಿದ್ರಿ ಕೆಲವೊಂದು ತಳಿಗಳು ಶಿಫಾರಸು ಮಾಡಿದಂಥ ಪ್ರಮಾಣದಲ್ಲಿ ಬಿತ್ತನೆ ಬೀಜವನ್ನು ಉಪಯೋಗ ಮಾಡಬೇಕು ಅಂತಂದ್ಬಿಟ್ಟು, ಈಗ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬೇಕಂತಂದ್ರೆ ಅಲ್ಲಲ್ಲಿ ರೈತ ಬಾಂಧವರು ಮಧ್ಯದಲ್ಲಿ ಗೊಬ್ಬರವನ್ನು ಹೆಚ್ಚಾಗಿ ಯೂರಿಯಾವನ್ನು ಹಾಕ್ತಾರೆ. ಈ ಶೇಂಗಾ ಬೆಳೆಗೆ ಅತಿ ಹೆಚ್ಚು ಯೂರಿಯಾ ಬೇಕಾಗೋದಿಲ್ಲ. ನಾವು ಬಿತ್ತನೆ ಸಮಯದಲ್ಲಿ 1 ಎಕರೆಗೆ 1 ಬ್ಯಾಗ್ 1 ಚೀಲ DAP ಕೊಡೋದ್ರಿಂದ ಅದರಲ್ಲೂ ಸಹ ಸಾರಜನಕ 18% ಸಾರಜನಕದ ಪ್ರಮಾಣ ಇರುತ್ತೆ. ಶೇಂಗಾ ಬೆಳೆಗೆ ಒಂದು ಪ್ರಾರಂಭದ ಹಂತದಲ್ಲಿ ಒಂದು ಹೆಚ್ಚು ಸಾರಜನಕ ಕೊಟ್ಟರೆ ಸಾಕು, ನಂತರ ದಿನಗಳಲ್ಲಿ ಸಾರಜನಕದ ಅವಶ್ಯಕತೆ ಇರೋದಿಲ್ಲ. ಇನ್ನೂ ಅದೇ ರೀತಿಯಾಗಿ ಏನಾದರೂ ನಮಗೆ ಸಾರಜನಕದ ಕೊರತೆ, ಎಲೆಗಳು ಹಳದಿ ಬಣ್ಣಕ್ಕೆ ಏನಾದರೂ ತಿರುಗ್ತಾ ಇದೆ, ಅಥವಾ ಕೆಳಗಿನ ಭಾಗದಲ್ಲಿ ಹೆಚ್ಚು ಎಲೆಗಳು ಹಳದಿ, ಒಂದು ರಸಗೊಬ್ಬರವನ್ನು 1% ಸಿಂಪಡಣೆ ಮಾಡಿದ್ರೆ ಅದು ಯಾವಾಗಪ್ಪ ಅಂದರೆ ಹೂವಾಡುವ ಅಂತ, ಮತ್ತೆ ಮೊದಲನೇ ಸಿಂಪಡಣೆಯಾದ 15 ದಿನಗಳ ನಂತರ ಇನ್ನೊಂದು ಸಿಂಪಡಣೆ ಮಾಡೋದ್ರಿಂದ ನಾವು ಅಧಿಕ ಇಳುವರಿಯನ್ನು ಪಡಬಹುದು, ಮತ್ತು ಸಾರಜನಕ ಮತ್ತು ಪೋಷಕಾಂಶಗಳ ಕೊರತೆಯನ್ನು ನಾವು ಹೋಗಲಾಡಿಸಬಹುದು. ಈಗ ರೈತ ಬಾಂಧವರು ಭೂಮಿಯ ಫಲವತ್ತತೆ ನೋಡಿಕೊಂಡು ಗೊಬ್ಬರವನ್ನು ಹಾಕಬೇಕಾಗ್ತದೆ. ನೀವು ಹೇಳಿದಂಥ ಪ್ರಮಾಣದಲ್ಲಿ ಗಿಡಗಳು ಹೆಚ್ಚಾಗಿ ದಟ್ಟವಾಗಿ ಬೆಳೆತಿರ್ತದೆ, ಕಾಯಿಗಳ ಸಂಖ್ಯೆ ಕಡಿಮೆ ಇರ್ತದೆ, ಏನು ಕಾರಣ ಅಂತ ಹೇಳ್ತೀರಿ? ಅದು ಅತಿ ಹೆಚ್ಚು, ನಾನು ಆಗಲೇ ಹೇಳಿದೆ, ಅತಿ ಹೆಚ್ಚು ರಸಗೊಬ್ಬರಗಳ ಅವಶ್ಯಕತೆ ಇರೋದಿಲ್ಲ. ಸೊ ಕಡಿಮೆ ಪ್ರಮಾಣದಲ್ಲಿ ಗಿಡಗಳಿಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ರಸಗೊಬ್ಬರಗಳನ್ನು ಕೊಟ್ಟರೆ ಸಾಕಾಗುತ್ತೆ. ಅಂದ್ರೆ ಗಿಡಗಳು ಗಾತ್ರ ಮಾತ್ರ ಹೈಟ್ ಆಗಿ ಬೆಳೆದಿರ್ತವೆ, ಕಾಯಿಗಳ ಸಂಖ್ಯೆ ನಾವು ಕಿತ್ತಿ ನೋಡಿದಾಗ. ಹೌದು ಹೌದು. ಅದರಲ್ಲಿ ಏನಾಗಿರುತ್ತೆ ಅಂದ್ರೆ ನಾವು ಅತಿ ಹೆಚ್ಚು ಪ್ರಮಾಣದ ಸಾರಜನಕ ಇಂದ ನಾವು ಯೂರಿಯಾದಲ್ಲಾಗಿರ್ಬೋದು ಅಥವಾ ಬೇರೆ ಒಂದು ಸಾರಜನಕ ಗೊಬ್ಬರಗಳನ್ನು ಕೊಟ್ಟರೆ ಗಿಡಗಳು ಉದುಸಾಗಿ ಬೆಳೀತವೆ ಹೊರತು ಕಾಯಿಗಳ ಪ್ರಮಾಣ ಕಡಿಮೆ ಇರುತ್ತೆ. ಅಂತ ಸಂದರ್ಭದಲ್ಲಿ ನಾವು 1 ಕೆಜಿಯಷ್ಟು ಹೆಚ್ಚಿನ ಒಂದು ರಂಜಕದ ಗೊಬ್ಬರ, ಅಂದ್ರೆ ನಾವು ಫಾಸ್ಫರಸ್ ಅನ್ನ 1 ಕೆಜಿ 1 ಎಕರೆಗೆ ಹೆಚ್ಚು ಕೊಡೋದ್ರಿಂದ, ಮತ್ತೆ ಪೊಟಾಷನ್ನ 10-12 ಕೆಜಿ ಹೆಚ್ಚಿಗೆ ಕೊಡೋದ್ರಿಂದ ಗಿಡಗಳ ಬೆಳವಣಿಗೆ ಹೆಚ್ಚಿಗೆ ಆಗೋದ್ರ ಬದಲಿಗೆ ಕಾಯಿ ಕಟ್ಟುವ ಪ್ರಮಾಣನೂ ಸಹ ಹೆಚ್ಚಿಗೆ ಆಗುತ್ತೆ. ಈ ಜಿಪ್ಸಮ್ ಅನ್ನು ಹಾಕುವಂತ ಒಂದು ಪದ್ಧತಿಯಲ್ಲಿ ನೋಡಿದೀವಿ, ಹೇಗಂತೀರಿ? ಇಲ್ಲ, ದಯವಿಟ್ಟು 2 ತಿಂಗಳ ನಂತರ ಜಿಪ್ಸಮ್ ಕೊಡೋದ್ರಿಂದ ಅರ್ಥ ಇಲ್ಲ. ಯಾಕೆಂದ್ರೆ ಅದು ಹೂವಾಡುವ ಅಂತ ಮತ್ತು ಕಾಯಿ ಊಡಿ ಇಳಿತಕ್ಕಂತ ಒಂದು ಪ್ರಮೇಯ 45-50 ದಿನಗಳಲ್ಲಿ ಮುಗ್ದೋಗುತ್ತೆ. ಸೊ ನೀವು ನಂತರ ದಿನಗಳಲ್ಲಿ ಗೊಬ್ಬರ ಮೇಲುವಾಗೆ ಕೊಟ್ಟು ಅದನ್ನ ಭೂಮಿಗೆ ಸೇರಿಸಿಲ್ಲ ಅಂದ್ರೆ ಅದರಿಂದ ಪ್ರಯೋಜನ ಬಹಳ ಕಡಿಮೆ. ಯಾವ ಸಮಯದಲ್ಲಿ ಗೊಬ್ಬರಗಳನ್ನು ಕೊಡೋದು ಉತ್ತಮ ಅಂತ ಹೇಳ್ತಿರ್ತಾವೆ? ಅಂದ್ರೆ ನಾವು ಮುಖ್ಯವಾಗಿ ಈ ಒಂದು ಜಿಪ್ಸಮ್ ಅಂದ್ರೆ ಕ್ಯಾಲ್ಸಿಯಂ ಮತ್ತು ಗಂಧಕ ಇರತಕ್ಕಂತ ಈ ಒಂದು ಗೊಬ್ಬರವನ್ನ ಜಿಪ್ಸಮ್ ಅನ್ನ 45 ದಿನಗಳಲ್ಲಿ ಕೊಟ್ಟು ಎಡೆಕುಂಟೆ ಹೊಡೆದು ಭೂಮಿಗೆ ಸೇರಿಸಬೇಕು. ಬಿತ್ತಿದ 45 ದಿನಗಳ ನಂತರ ಜಿಪ್ಸಮ್ ಅನ್ನ ಹಾಕಿ ಮಣ್ಣು ಏರಾಕಿ ಭೂಮಿಗೆ ಸೇರಿಸೋದ್ರಿಂದ ಅನುಕೂಲ ಹೆಚ್ಚಾಗುತ್ತೆ. ಈಗ ತಾವು ಹೇಳಿದ ಪ್ರಮಾಣದಲ್ಲಿ ಮಾಡಿದ್ರಪ್ಪ ಅಂತಂದ್ರೆ ರೈತರು ಸರಾಸರಿ 1 ಎಕರೆಗೆ ಎಷ್ಟು ಇಳುವರಿಯನ್ನ ಪಡ್ಕೋಬಹುದು ಅಂತ ಹೇಳ್ತೀರಿ? ಸರಾಸರಿ 1 ಎಕರೆಗೆ 8-10 ಕ್ವಿಂಟಲ್ 1 ಎಕರೆಗೆ ಪಡ್ಕೋಬಹುದು. ಸೊ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತೇ ಇದೆ, ಈ ಸುಧಾರಿತ ತಳಿಗಳು ಅತಿ ಹೆಚ್ಚು ನಮ್ಗೆ ಕೆಲವೊಂದು ಕದ್ರಿ ಲೇಪಾಕ್ಷಿ ತಾವು ಹೇಳಿದ್ರಿ, ಕೆಲವೊಂದು ರೈತರು 16 ಕ್ವಿಂಟಲ್ ಬಂದಿದೆ, 20 ಕ್ವಿಂಟಲ್ ಬಂದಿದ್ದಂಥ ಒಂದು ಮಾಹಿತಿಯನ್ನ, ಅದು ಹೇಗೆ? ಅದು ಹೌದು. ಈಗ ಕದ್ರಿ ಲೇಪಾಕ್ಷಿ ಅಂದ್ರೆ ಅದು ಮುಖ್ಯವಾಗಿ 1 ಗಿಡಕ್ಕೆ ಹೆಚ್ಚು ಕಾಯಿಗಳಿದ್ದಾವೆ, ಸರಿ ಸುಮಾರು 120-130 ಇರೋ ಒಂದು ಪ್ರಮೇಯ ನೋಡಿದೀವಿ. ಆದ್ರೆ ಕೆಲವೊಬ್ರು ರೈತರು ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇದಾರೆ 200-250 ಇದಾವೆ 1 ಗಿಡಕ್ಕೆ ಅಂತ. ಅದೆಲ್ಲ ಕೆಲವೊಂದು 1-2 ಗಿಡದಲ್ಲಿ ಇರ್ಬೋದು, ಸರಾಸರಿ ತಗೊಂಡ್ರೆ ನಿಮ್ಗೆ 120-130 ಕಾಯಿಗಳಿರ್ತವೆ. ಅದರಿಂದ ಇಳುವರಿಯ ಪ್ರಮಾಣ ಹೆಚ್ಚಿಗೆ ಇರುತ್ತೆ, 30-35 ಕ್ವಿಂಟಲ್ 1 ಹೆಕ್ಟೇರ್ ಬರ್ತಕ್ಕಂತ ಪ್ರಮೇಯ 1 ಹೆಕ್ಟೇರ್ಗೆ 30-35 ಕ್ವಿಂಟಲ್ ಬರ್ಬೋದು. ಈಗ ನೀರಾವರಿ ವಿಷಯಕ್ಕೆ ಬಂದ್ರೆ, ನಾವು ಈ ಶೇಂಗಾವನ್ನ ಎಷ್ಟು ದಿನಗಳ ಅಂತರದಲ್ಲಿ ನೀರನ್ನ ಕೊಡಬಹುದು? ಇದು ಬಹಳ ಮುಖ್ಯ. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದೆ, ಶೇಂಗಾದಲ್ಲಿ ಅನೇಕ ರೋಗಗಳಿದ್ದಾವೆ, ಅದರಲ್ಲಿ ಮುಖ್ಯವಾಗಿ ಕೊಳೆ ರೋಗ, ಸೊರಗು ರೋಗ, ನಂಜಾಣು ರೋಗ, ಮತ್ತೆ ತುಕ್ಕು ರೋಗ, ಮತ್ತು ಬೇರು ಹಾಗೂ ಕಾಯಿ ಕೊಳೆ ರೋಗ ಇವು ಅನೇಕ ರೋಗಗಳಿದ್ದಾವೆ. ಇವೆಲ್ಲವನ್ನು ನಾವು ಒಂದು ತೋಟಿ ಮಾಡಬೇಕಂದ್ರೆ ಮುಖ್ಯವಾಗಿ ನೀರಾವರಿನೂ ಸಹ ನಾವು ಮುಖ್ಯವಾಗಿರುತ್ತೆ. ಸೊ ನಾವು ಮುಖ್ಯವಾಗಿ ಈ ಒಂದು ಮೊಳಕೆ ಹೊಡೆದ ನಂತರ 20-25 ದಿನಗಳವರೆಗೆ ಯಾವುದೇ ರೀತಿಯಾದ ನೀರು ಹಾಯಿಸ್ದೇನೆ ಉಳಿದಿರ್ತಕ್ಕಂಥ ಮಣ್ಣಿನ ತೇವಾಂಶದಲ್ಲೇ ಬೆಳವಣಿಗೆ ಮಾಡೋದ್ರಿಂದ ನಾವು ಇವನ್ನು ಕಡಿಮೆ ಹತೋಟಿಯಲ್ಲಿ ಇಡ್ಬೋದು. ಅದಾದಮೇಲೆ 25 ದಿನಗಳ ನಂತರ 8-12 ದಿನಗಳ ಅಂತರದಲ್ಲಿ ಒಂದು ನೀರಾವರಿಯನ್ನು ಕೊಟ್ಟರೆ ಇಳುವರಿಯ ಪ್ರಮಾಣ ಹೆಚ್ಚಿಗೆ ಆಗುತ್ತೆ, ಬೆಳವಣಿಗೆಯೂ ಚೆನ್ನಾಗುತ್ತೆ. ಈಗ ರೈತ ಬಾಂಧವರು ಏನು ಮಾಡ್ತಾರೆ, ಈಗ ಬಿತ್ತಿದ 10-12 ದಿನ ಏನು ಮೊಳಕೆ ಬಂದಿಲ್ಲ, ಕಾಯಿ ಇದು ಒಂದು ಮೊಳಕೆ ಹೊಡೆಯುವ ಪ್ರಮಾಣ ಕಡಿಮೆ ಐತೆ ಅಂತ ಹೇಳ್ಬಿಟ್ಟು ಅದರ ಹಿಂದಿಂದನೇ ನೀರು ಬಿಡುವಂತ ಒಂದು ಅದರಿಂದ ತಪ್ಪು ಮಾಡ್ತಾರೆ, ಅದರಿಂದ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳ್ತೀರಿ? ಅದೇ ಹೇಳಿದ್ನಲ್ಲ, ಅದರಿಂದ ರೋಗಗಳ ಒಂದು ಪ್ರಮಾಣ ಜಾಸ್ತಿ ಆಗುತ್ತೆ. ಮಣ್ಣಿನಲ್ಲಿ ಹೆಚ್ಚಿನ ತೇವಾಂಶ ಈ ಶೇಂಗಾ ಬೆಳೆಗೆ ಪ್ರಾರಂಭದಲ್ಲಿ ಒಳ್ಳೆಯದಲ್ಲ. ಸೊ ಒಣ ಅವಗುಣ ಬಹಳ ಮುಖ್ಯ. ಸೊ ನಂತರ ದಿನಗಳಲ್ಲಿ ಗಿಡಗಳ ಬೆಳವಣಿಗೆಗೆ ನೀರಿನ ಅವಶ್ಯಕತೆ ಇರುತ್ತೆ, ಪ್ರಾರಂಭದಲ್ಲಿ ಕಡಿಮೆ ಕೊಡಬೇಕು. ಪ್ರಾರಂಭದಲ್ಲಿ 18-22 ದಿನದವರೆಗೆ ರೈತ ಬಂದು ನೀರು ಕೊಡದಿರೋದು ಉತ್ತಮ, ಕೊಡದೇ ಇರೋದು ಉತ್ತಮ. ಒಂದು ಮೊಳಕೆ ಹೊಡೆದ ಪ್ರಮಾಣ ಅಂದ್ರೆ ಅದನ್ನ ಅದರ ಪ್ರಾರಂಭದಲ್ಲಿ ಅದರಿಂದಲೇ ಸಾಕಾಗುತ್ತೆ. ಈಗ ಬೇರುಗಳು ಚೆನ್ನಾಗಿ ಇಳಿಬೇಕಪ್ಪ ಅಂತಂದ್ರೆ ರೈತ ಬಾಂಧವರು ಕೆಲವೊಂದು ಕಡೆ ಪ್ರಾಚೀನ ಕಾಲದಲ್ಲಿ ನಾವು ಶೇಂಗಾ ಬೆಳೆಯುತ್ತಿರುವಂತಹ ಒಂದು ಸಂದರ್ಭದಲ್ಲಿ ಅದನ್ನ ಬಳ್ಳಿಯನ್ನ ನೆಲಕ್ಕೆ ಮಲಗಿಸುವಂತಹ ಒಂದು ಪದ್ಧತಿಯನ್ನ ಮಾಡ್ತಾ ಇದ್ರು. ಅಂತಂದ್ರೆ ಆಗ ಅದು ಅಬ್ಬು ಶೇಂಗಾ ಇರ್ಬೋದು, ಈಗ ಗೆಜ್ಜೆ ಶೇಂಗಾ ಬಂದಿರೋದ್ರಿಂದ ಅದರ ಅವಶ್ಯಕತೆ ಇಲ್ಲ. ಅದು ಏನ್ ಬೇಕಾ, ಸುಧಾರಿತ ತಳಿಗಳು ಬಂದಿರೋದ್ರಿಂದ ತಳಿಗಳು ಬಂದಿದ್ದಾವೆ. ಸೊ ಗೆಜ್ಜೆ ಶೇಂಗಾದಲ್ಲಿ ಏನೋ ತರ ಒಂದು ಪ್ರಮೇಯ ಬರೋದಿಲ್ಲ. ಏನ್ ಹೇಳ್ತೀರಿ ಈಗ ಹೆಚ್ಚಿನ ಇಳುವರಿಯನ್ನ ಈ ನಮ್ಮ ಈ ಹಿಂಗಾರು ಹಂಗಾಮಿನಲ್ಲಿ ಬೇಸಿಗೆ ಹಂಗಾಮಿನಲ್ಲಿ ರೈತ ಬಾಂಧವರು ಹೆಚ್ಚಿನ ಇಳುವರಿಯನ್ನ ಪಡ್ಕೋಬೇಕಪ್ಪ ಅಂತಂದ್ರೆ ಏನ್ ಕಿವಿ ಮಾತನ್ನ ಹೇಳ್ತೀರಿ ರೈತ ಬಾಂಧವರಿಗೆ? ಸೊ ರೈತ ಬಾಂಧವರು ಶೇಂಗಾ ಸಹ ಒಂದು ಆದಾಯ ಬರ್ತಕ್ಕಂಥ ಬೆಳೆ. ನಾವು ಸುಧಾರಿತ ಬೇಸಾಯ ಕ್ರಮಗಳಲ್ಲಿ ಸರಿಯಾದ ಸಮಯಕ್ಕೆ ಬಿತ್ತನೆ ಮಾಡೋದಾಗಲಿ ಇರ್ಬೋದು, ಮತ್ತು ತಳಿಗಳ ಆಯ್ಕೆ ಇರ್ಬೋದು, ಮತ್ತು ನೀರಾವರಿ ವ್ಯವಸ್ಥೆ ಇರ್ಬೋದು, ಮತ್ತು ಗಿಡಗಳ ಒಂದು ಪ್ರಮಾಣವನ್ನು ಕಾಪಾಡಿಕೊಂಡಿರ್ತಕ್ಕಂಥದ್ದಾಗಿರ್ಬೋದು, ಮತ್ತು ಪೋಷಕಾಂಶಗಳ ನಿರ್ವಹಣೆಯು ಸಹ ಬಹಳ ಮುಖ್ಯ. ಒಂದು ಸುಧಾರಿತ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಮತ್ತು ಕಳೆಗಳ ನಿರ್ವಹಣೆ, ಅಂತರ ಬೇಸಾಯ, ನೀರಾವರಿ. ಸೊ ನೀರಾವರಿಯು ಸಹ ಬಹಳ ಮುಖ್ಯ. ಮತ್ತು ಅದೇ ರೀತಿಯಾಗಿ ಸಮಗ್ರ ಕೀಟ ನಿರ್ವಹಣೆ, ರೋಗ ನಿರ್ವಹಣೆ ಮಾಡಿದ್ದೇ ಆದರೆ ಶೇಂಗಾದಲ್ಲೂ ಸಹ ಒಂದು ಒಳ್ಳೆಯ ಒಂದು ಆದಾಯವನ್ನು ಪಡಿಬಹುದು. ಅಂತಂದ್ರೆ ರೈತ ಬಾಂಧವರು ಕಾಲ್ಗೈ ಮೂಲಕ ರೈತ ಬಾಂಧವರು ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು ಅಂತ ಹೇಳ್ತಾರೆ. ಈಗ ಸಜ್ಜೆ ಬಿತ್ತಿದ್ಮೇಲೆ ಶೇಂಗಾವನ್ನ ಬಿತ್ತನೆ ಮಾಡೋದು ಸೂಕ್ತ, ಸೂರ್ಯಪಾನ ಬಿತ್ತಿದ್ಮೇಲೆ ಶೇಂಗಾವನ್ನು ಬಿತ್ತನೆ ಮಾಡೋದು ಉತ್ತಮ ಅಂತ ಹೇಳ್ತಾರೆ. ಯಾವ ಕಾಲ್ಗೈ ಮೇಲೆ ಶೇಂಗಾವನ್ನು ಬಿತ್ತನೆ ಮಾಡಿದರೆ ಫಲವತ್ತತೆ ಇಳುವರಿ ಹೆಚ್ಚಾಗತ್ತೆ ಅಂತ ಹೇಳ್ತೀರಿ? ಸೊ ಮುಖ್ಯವಾಗಿ ಈ ಒಂದು ಅಂತರ ಬೇಸಾಯ ಆಗಲಿ, ಮಿಶ್ರ ಬೇಸಾಯ ಆಗಲಿ, ಮಿಶ್ರ ಪದ್ಧತಿ ಆಗಲಿ, ಮುಂಗಾರಿನಲ್ಲಿ ಹೆಚ್ಚು ಮಾಡ್ತಾರೆ. ಸೊ ಹಿಂಗಾರಿನಲ್ಲಿ ನೀರಾವರಿನಲ್ಲಿ ಬೆಳೆಯೋದ್ರಿಂದ ಓನ್ಲಿ ಶೇಂಗಾವನ್ನು ಮಾತ್ರ ಸಂಪೂರ್ಣ ಬೆಳೆಯಾಗಿ ಬೆಳೀತಾರೆ, ಯಾವುದೇ ಅಂತರ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ಬೆಳೆಯೋದಿಲ್ಲ. ಸೊ ಅದಕ್ಕೆ ಒಂದು ವೈಜ್ಞಾನಿಕವಾದ ಕಾರಣ ಇದೆ. ಬೆಳೆ ಪರಿವರ್ತನೆ ಬಹಳ ಮುಖ್ಯ. ಸೊ ಅದರಲ್ಲೂ ಒಂದು ಮಣ್ಣಿನಿಂದ ಒಂದು ಹರಡ್ತಕ್ಕಂತ ಒಂದು ರೋಗಗಳ ಹತೋಟಿಗೆ ಒಂದು ಬೆಳೆ ಪರಿವರ್ತನೆ ಬಹಳ ಮುಖ್ಯ. ಅದರಲ್ಲಿ ಮುಖ್ಯವಾಗಿ ಸಜ್ಜೆ, ಜೋಳ, ಮೆಕ್ಕೆಜೋಳ ಬೆಳೆ ಪರಿವರ್ತನೆ ಮಾಡೋದ್ರಿಂದ ಮತ್ತು ಮಾಗಿ ಉಳುಮೆಯನ್ನ ಹೆಚ್ಚು ಆಳವಾಗಿ ಉಳುಮೆ ಮಾಡೋದ್ರಿಂದ, ಹಸಿರೆಲೆ ಗೊಬ್ಬರಗಳನ್ನ ಸೇರಿಸೋದ್ರಿಂದ, ಕಾಂಪೋಸ್ಟ್ ಮತ್ತು ಎರೆಹುಳ ಗೊಬ್ಬರ ಹಾಕೋದ್ರಿಂದ, ಮತ್ತು ಶೇಂಗಾದ ಜೊತೆಗೆ ಔಡಲ ಅಥವಾ ಬೇವಿನ ಹಿಂಡಿಯನ್ನು ನಾವು ಮಣ್ಣಿಗೆ ಸೇರಿಸೋದ್ರಿಂದ ಒಳ್ಳೆಯ ಒಂದು ರೋಗವನ್ನು ಹತೋಟಿ ಮಾಡಬಹುದು, ಮತ್ತು ಹೆಚ್ಚಿನ ಇಳುವರಿಯನ್ನು ಪಡಿಬೋದು. ಸೊ ಹಿಂದಿನ ಕಾಲದಿಂದಲೂ ರೈತರು ಈ ಒಂದು ಔಡಲವನ್ನು ಶೇಂಗಾದ ಬೀಜಗಳ ಜೊತೆ ಮಿಕ್ಸ್ ಮಾಡಿ ಹೊಲದಲ್ಲಿ ಬಿತ್ತನೆ ಮಾಡ್ತಾರೆ. ಅದರಿಂದ ನಮಗೆ ಕೀಟಗಳ ಒಂದು ಬಾಧೆಯನ್ನ ತಡ್ಕೋಬಹುದು. ಅಲಸಂದಿನೂ ಕೂಡ ರೈತ ಬಾಂಧವರು ಶೇಂಗಾ ಜೊತೆ ಮಿಕ್ಸ್ ಮಾಡಿ ಬೆಳೀತಾರೆ. ಹೌದು ಹೌದು. ಏನಪ್ಪ ಅಂದ್ರೆ ನಮಗೆ ಈಗ ಶೇಂಗಾ ಬೆಳೆಗೆ ಬರ್ತಕ್ಕಂಥ ಎಲೆಪೂಚಿ ರೋಗ ಇರ್ಬೋದು, ಜಿಗಿ ಹುಳು ಇರ್ಬೋದು, ಸೊ ಬೇರೆ ಒಂದು ಈ ಒಂದು ಹುಳುಗಳನ್ನು ನಾವು ಆ ಒಂದು ಔಡಲ ಮತ್ತು ಅಲಸಂದಿ ಆ ಒಂದು ಬೆಳೆಗಳಿಗೆ ಹೆಚ್ಚಿಗೆ ಬರುತ್ತೆ, ಅವುಗಳನ್ನು ನಾವು ಆರಿಸಿ ಸುಡ್ಬೋದು ಅವನ್ನ ಅಥವಾ ಹೊರಗಡೆ ಹಾಕ್ಬೋದು. ಸೊ ಅದೇ ರೀತಿಯಾಗಿ ಒಂದು ಶೇಂಗಾ ಹೊಲದ ಸುತ್ತ ಒಂದು ಸಜ್ಜೆನ ಬೆಳೆಯೋದ್ರಿಂದ, ಒಂದು 3-4 ಸಾಲುಗಳನ್ನು ಸಜ್ಜೆ ಬೆಳೆಯೋದ್ರಿಂದ ನಾವು ಒಂದು ಈ ರೋಗವನ್ನು ಮತ್ತು ಕೀಟಗಳ ಬಾಧೆಯನ್ನು ಸಹ ನಾವು ಬಲೆ ಬೆಳೆಯನ್ನಾಗಿ ಕೂಡ ನಾವು ಬಾರ್ಡರ್ಲ್ಲಿ ಹಾಕೋಬಹುದು. ಹೌದು, ಅದನ್ನು ನಾವು ಅಂದರೆ ಹತೋಟಿ ಮಾಡ್ಕೋಬಹುದು. ಒಳ್ಳೆಯದು ಡಾಕ್ಟರ್ ಎಂ ಆರ್ ಉಮೇಶ್ ಅವರೇ. ಶೇಂಗಾ ಬೆಳೆ ಇತ್ತೀಚೆಗೆ ಸಾಕಷ್ಟು

4,309 ರೂಪಾಯಿಗಳಿಂದ ಗರಿಷ್ಠ 6,369 ರೂಪಾಯಿಗಳವರೆಗೆ. ಇದುವರೆಗೆ ರಾಯಚೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಈಗ ಕೇಳಿ ಲಿಂಕ್ಸ್ಕೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನ. ಸಜ್ಜೆ 1,900 ರೂಪಾಯಿಗಳಿಂದ ರೂಪಾಯಿಗಳು. ತೊಗರಿ ಕನಿಷ್ಠ 5,000 ರೂಪಾಯಿಗಳಿಂದ ಗರಿಷ್ಠ 5,200 ರೂಪಾಯಿಗಳವರೆಗೆ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳನ್ನ ಕೇಳಿದ್ರೆ. ಈಗ ಕೇಳಿ ಮಾನ್ವಿ ತಾಲೂಕಿನ ತಡಕಲ್ ಗ್ರಾಮದ ನಿಜಗುಣಪ್ಪ ಮತ್ತು ಸೆಂಗಡಿಗರಿಂದ ಭಜನೆ. ನಿತ್ಯದಲ್ಲಿ ಸದಾ ಶಿವನ ಸ್ತುತಿಯು ಮುಕ್ತಿಗರ ಮನೆಯಯ್ಯ ಹರ ಮನೆಯಯ್ಯ ನಿತ್ಯದಲ್ಲಿ ಆತ್ಮ ಸ್ತುತಿಯು ಪರ ನಿಂದಗೆ ನರಕದ ತವರ ಮನೆಯಯ್ಯ ಇಂತೆಂದಿ ಬಸವ ಪ್ರಮತರು ಕೈಯತ್ತಿ ಸಾರಿದರು ನೋಡ ಆ ಕೂಡಲ ಸಂಗಮ ದೇವ ದೇವ ಶರಣು ಶರಣು ಶಾರದಂಬ ಶರಣು ಶಾರದಂಬ ಗುರು ಭಕ್ತರೊಳಗೆ ಮನ ತುಂಬ ಗುರು ಭಕ್ತರೊಳಗೆ ಮನ ತುಂಬ ಶರಣು ಅರಳ ಬಂಡೆ ಮಠದು ಯ ಇಷ್ಟ ಎಂದ್ರೆ ಗಾಳ ಕಲೆತ್ತು ಇಷ್ಟ ಎಂದ್ರೆ ಗಾಳ ಕಲೆತು ಸ್ವಾಮಿ ಅಷ್ಟ ವೈಭವ ದೋಳು ದರೆತು ಸ್ವಾಮಿ ಅಷ್ಟ ವೈಭವ ದೋಳು ದರೆತು ಅಷ್ಟೋ ಎಷ್ಟನು ತಾನೆ ಸೃಷ್ಟಿಯೊಳಗದಿರಿದ ಅಷ್ಟೋ ಎಷ್ಟನು ತಾನೆ ಸೃಷ್ಟಿಯೊಳಗದಿರಿದು ಇಷ್ಟ ಲಿಂಗದ ಪದ್ಮ ಅಮ್ಮ ಇಷ್ಟ ಲಿಂಗದ ಪದ್ಮ ನೀ ತೋರು ಬಗಲಮ್ಮ ಶರಣು ಶರಣು ಶಾರ ಭಕ್ತ